ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ತಿಳಿಸಿದ್ದಾರೆ. ಹವಾಮಾನ: ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ಕರಾವಳಿಯ ಅನೇಕ ಕಡೆ, ದಕ್ಷಿಣ ಒಳನಾಡಿನ ಕೆಲ ಕಡೆ, ಉತ್ತರ ಒಳನಾಡಿನ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಸ್ವಾಮ್ಯದಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ನಡೆಸಲು ತೀರ್ಮಾನ. ಮುಖ್ಯಮಂತ್ರಿ ಬುಧದಲ್ಲಿ ಇದೇ ತಿಂಗಳ 25ರಿಂದ 1ರಿಂದ 5ನೇ ತರಗತಿವರೆಗೆ ಶಾಲಾರಂಭ. ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹುಲಿಗಣತಿ ಮತ್ತು ಅದರ ಮಹತ್ವದ ಕುರಿತು ಹಳಿಯಾಳ್ ಅರಣ್ಯ ವಿಭಾಗದಲ್ಲಿ ಉಪ ಸಂರಕ್ಷಣಾಧಿಕಾರಿಗಳಾದ ಅಜ್ಜಯ್ಯ ಜಿಆರ್ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಹಳಿಯಾಳ್ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಂತ ಡಾಕ್ಟರ್ ಅಜ್ಜಯ್ಯ ಜಿಆರ್ ಅವರಿದ್ದಾರೆ. ನಾವು ಮನುಷ್ಯರ ಜನಗಣತಿ ಪ್ರತಿ 10 ವರ್ಷಕ್ಕೊಂದ್ಸಲ ಹೇಗೆ ಮಾಡ್ತೀವೋ, ನಮ್ಮ ಅರಣ್ಯ ಇತ್ತೀಚೆಗೆ ನಮ್ಮ ಜಿಲ್ಲೆಯೊಳಗೆ ಹುಲಿ ಸಂಖ್ಯೆಯನ್ನ ಅಂದ್ರೆ ಗಣತಿಯನ್ನ ಮಾಡಿತು. ಎಷ್ಟು ಪ್ರಮಾಣದಲ್ಲಿ ಹುಲಿ ಇದೆ, ಈಗ ಅವುಗಳ ಪ್ರಮಾಣ ಪ್ರತಿ ವರ್ಷ ಹೆಚ್ಚಾಗ್ತಿದೆಯೋ ಹೇಗೆ, ಅದಕ್ಕೆ ಕಾರಣ ಏನು, ಇಲಾಖೆ ಏನೇನು ಕ್ರಮಗಳನ್ನು ಅನುಸರಿಸ್ತಾ ಇದೆ, ಒಟ್ಟು ನಮ್ಮದೇ ಹುಲಿಗಣತಿ ಮಾಡಿದ್ರಿ ಮೊನ್ನೆ, ಈ ಹುಲಿಗಣತಿ ಮಾಡುವ ಉದ್ದೇಶ ಏನಾಗಿತ್ತು, ಯಾವಾಗಿಂದ ಮಾಡ್ಕೊಂತ ಬಂದಿದ್ರಿ? ನಾವು ಹುಲಿಗಣತಿಯನ್ನ 2006 ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ನಾವು ಮಾಡ್ತಾ ಇದೀವಿ. ಪ್ರತಿ 4 ವರ್ಷಕ್ಕೊಂದ್ಸಲ 2006 ಮಾಡಿತ್ತು, 2010 ಮಾಡಿತ್ತು, 2014 ಮಾಡಿತ್ತು, 2018 ಮಾಡಿತ್ತು, ಈಗ ಈ ವರ್ಷದಿಂದ 2022 ಈ ವರ್ಷಕ್ಕೆ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ. ದೇಶಾದ್ಯಂತ ಸೇಮ್? ದೇಶಾದ್ಯಂತ ಅಂದ್ರೆ ನಮ್ಮಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ಇದೆ, ಅಂದ್ರೆ NT ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಅಂತ ಭಾರತ ಸರ್ಕಾರದ ಅಡಿಯಲ್ಲಿ ಅವರು ಇದನ್ನ ದೇಶಾದ್ಯಂತ ಕೋಆರ್ಡಿನೇಟ್ ಮಾಡಿ ಇದನ್ನ ಮಾಡ್ತಾರೆ. ಇದು ನಾವು ಮಾಡ್ತಾ ಇರೋದು 5ನೇ ಫೆಸಿಲಿಟಿ ಏನಪ್ಪ ಅಂದ್ರೆ 5ನೇ ಹುಲಿ ಗಣತಿ. ಇದು ಇದನ್ನ ನಾವು ಕಂಪ್ಲೀಟ್ ಮೊಬೈಲ್ ಅಪ್ಲಿಕೇಶನ್ ಬೇಸ್ಡ್, ನಾವು ಸ್ಟ್ರೈಟ್ ಲೈನ್ ಹೋಗುತ್ತಾ ಇಲ್ಲ ಅಂತಾನು ಗೊತ್ತಾಗುತ್ತೆ ಅದರಲ್ಲಿ. ಆಮೇಲೆ ಅಲ್ಲಿ ನಾವು ಲೈನ್ ಟ್ರಾನ್ಸಾಕ್ಟ್ ಸರ್ವೆ ಹೋದಾಗ ನೋಡ್ತೀವಲ್ಲ ಅಂದ್ರೆ ಎಷ್ಟು ದೂರದಲ್ಲಿ ಒಂದೇನ ಎದುರುಗಡೆ ಕಂಡ ತಕ್ಷಣ ಒಂದು ಯಾವ್ದೋ ಡೀರ್ ಕಾಣುತ್ತೆ ಅಂತಕೊಳ್ಳಿ, ಸ್ಪಾಟೆಡ್ ಡಿಯರ್ ಕಂಡ ತಕ್ಷಣ ನಮ್ಗೆ ಎಷ್ಟನೇ ದೂರ ನಡೆದ್ಮೇಲೆ ಕಾಣ್ತು ಅದು, ಆಮೇಲೆ ಎಷ್ಟಿದ್ವು, ನಮ್ಮಿಂದ ಎಷ್ಟು ದೂರ ಇದೆ, ಅದೆಲ್ಲ ರೆಕಾರ್ಡ್ ಆಗುತ್ತೆ ಅದರೊಳಗೆ, ನಾವು ಫೋಟೋ ತಗೊಂಡ್ತೀವಿ ಅದರಲ್ಲಿ. ಸೊ ಇದರಿಂದ ಏನಾಗುತ್ತೆ, ನಮ್ದು ಡಾಟಾ ಇದೆಯಲ್ಲ ನಾವು ಸೆನ್ಸಸ್ ಮಾಡೋದು, ಇನ್ನೊಂದು ಅಥೆಂಟಿಸಿಟಿನೂ ಸಹ ಜಾಸ್ತಿ ಆಗುತ್ತೆ. ಅಲ್ಲಿ ಯಾವ್ಯಾವ ಪ್ರಾಣಿಗಳು ಇಲ್ಲಿಂದ ಒಂದು 100 ಮೀಟರ್ ಒಂದು 2 ಕಿಲೋಮೀಟರ್ ಇರ್ತದೆ ಅಂತಕೊಳ್ಳಿ, ಅಥವಾ ಒಂದು 5 ಕಿಲೋಮೀಟರ್ ಇರ್ತದೆ. ನೀವು ಅದನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಅದರಲ್ಲಿ ಬರ್ತದೆ, ಅದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹಾಕ್ತೀರಿ. ಸ್ಟಾರ್ಟಿಂಗ್ ಪಾಯಿಂಟ್ ಆದ್ಮೇಲೆ ಒಂದು 10 ಅಥವಾ 100 ಮೀಟರ್ ಮುಂದೆ ಹೋದ್ಮೇಲೆ ನಿಮಗೆ ಒಂದು ಪಗ್ ಮಾರ್ಕ್ ಕಾಣುತ್ತೆ ಟೈಗರ್ದು. ಸೊ ನೀವು ಪಗ್ ಮಾರ್ಕ್ ಕಂಡ ತಕ್ಷಣ ಅದನ್ನ ಫೋಟೋ ತಗೊಂಡು ಪಗ್ ಮಾರ್ಕ್ ಟೈಗರ್ದು ಪಗ್ ಮಾರ್ಕ್ ಅಂತೇಳಿ ಬರಿಬೇಕಾಗುತ್ತೆ, ಅವಾಗ ನಿಮಗೆ ಗೊತ್ತಾಗ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಅನಾದ್ರೂ ಒಂದು 50 ಮೀಟರ್ ಮುಂದೆ ಹೋದ್ರೆ ಎಲ್ಲರೂ ಎಲಿಫೆಂಟ್ದು ಸ್ಕ್ಯಾಟ್ ಕಾಣುತ್ತೆ, ಅದ್ರ ಫೀಸಸ್ ಅದ್ರದ್ದು ಡಂಗು, ಅದು ಕಂಡ ತಕ್ಷಣ ಅದನ್ನು ಒಂದು ಫೋಟೋ ತೆಗೆದು ಎಲಿಫೆಂಟ್ ಡಂಗ್ ಕಾಣ್ತು ಇಷ್ಟು ಮೀಟರ್ ದೂರದಲ್ಲಿ ಅಂತ ಅದರಲ್ಲೇ ಕ್ಯಾಪ್ಚರ್ ಆಗ್ಬಿಡುತ್ತದೆ. ಸೊ ನಮ್ಗೆ ಇದರಿಂದ ಏನಾಗುತ್ತೆ, ಪೂರ್ತಿ ಎಲ್ಲ ಅಥೆಂಟಿಸಿಟಿ ಸಿಗುತ್ತೆ. ಈ ಗಣತಿ ಮಾಡುವ ಉದ್ದೇಶ ಏನಾಗಿದೆ? ಈ ಗಣತಿ ಮಾಡೋದ್ರಿಂದ ನಮಗೆ ನಮ್ಮ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಏನು ವೇರಿಯಸ್ ಸ್ಕೀಮ್ಸ್ ಅಲ್ಲಿ ಮಾಡ್ತಾ ಇದೀವಿ, ಇದರಲ್ಲಿ ನಮಗೆ ಇಂಪ್ಲಿಮೆಂಟೇಶನ್ ಮಾಡ್ಬೇಕಾರ ನಮಗೆ ಅದು ಫಲ ಕೊಟ್ಟಿದೆಯೋ ಇಲ್ಲ ಅಂತ, ನಮ್ಮ ಎಫರ್ಟ್ ಫ್ರೂಟ್ಫುಲ್ ಆಗಿದೆಯೋ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಇದ್ರ ಜೊತೆಗೆ ನಮ್ಮ ಎಕೋಸಿಸ್ಟಮ್ದು ಹೆಲ್ತ್ ಹೇಗಿದೆ, ಅರಣ್ಯದ ಆರೋಗ್ಯ ಹೇಗಿದೆ ಅನ್ನೋದು ನಾವು ಗಣತಿ ಮಾಡಿದಾಗ ಗೊತ್ತಾಗುತ್ತೆ. ತಮ್ಗೆ ಹೇಳ್ತಾ ಇದ್ದೆ 2006 ನಮ್ಮಲ್ಲಿ 1411 ಟೈಗರ್ಸ್ ಇದ್ದು ನಮ್ಮ ಭಾರತದಾದ್ಯಂತ. ಅದಾದ್ಮೇಲೆ 2010 1706 ಆಗಿದ್ದು, 2014 2226 ಆಗಿದ್ದು, 2018 ಮಾಡಿದಾಗ 2967 ಟೈಗರ್ಸ್ ಇದ್ವು. ಈ ಸಲ ನಾವು ಸೆನ್ಸಸ್ ಮಾಡಿದಾಗ ನನಗೆ ಅನಿಸಿದ ಮಟ್ಟಿಗೆ ಇನ್ನು ಇದು 3,500-3,500 ಜಾಸ್ತಿ ಆಗುವ ಸಂಭವವಿದೆ. ಅಷ್ಟು ಕಡಿಮೆ ಮಟ್ಟಕ್ಕೆ ಯಾಕೆ ಹೋಗಿತ್ತು ಸರ್? ಅಂದ್ರೆ ಬಹಳಷ್ಟು ಪ್ರೆಷರ್ಸ್ ಇತ್ತು ನಮ್ಮ ಹುಲಿಗಳ ಮೇಲೆ. ಅದೇ ರೀತಿ ನಮ್ಮ ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್ ಆಯ್ತು, ಈಗೆಲ್ಲ ಇತ್ತು. 1972-1973 ಆ ಟೈಮಲ್ಲಿ ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಒಂದು ಭಾರತ ಸರ್ಕಾರದಿಂದ ಒಂದು ಪ್ರಾಜೆಕ್ಟ್ ಬಂತು. ಅದಾದ್ಮೇಲೆ ನಾವು ಟಾರ್ಗೆಟೆಡ್ ಕನ್ಸರ್ವೇಷನ್ ಆಫ್ ಟೈಗರ್ ನಮಗೆ ಸ್ಟಾರ್ಟ್ ಆಯ್ತು. ಅದಾದ್ಮೇಲಿಂದ ಕಂಟಿನ್ಯೂಸ್ ಪ್ರೊಸೆಸ್ ಇತ್ತು. ಬಟ್ ಲಾಸ್ಟ್ 2006-2018 ಆಲ್ಮೋಸ್ಟ್ ಡಬಲ್ ಆಗಿದೆ. ಅಂದ್ರೆ 12 ಪಾಪ್ಯುಲೇಷನ್ ಡಬಲ್ ಆದಂಗೆ ಆಗಿದೆ. ಸೊ ಇದರಿಂದ ಏನಂದ್ರೆ ನಮ್ಮ ಕನ್ಸರ್ವೇಷನ್ ಎಫರ್ಟ್ಸ್ ಫ್ರೂಟ್ಫುಲ್ ಆಗಿದಾವೆ, ನಮ್ಮ ಅರಣ್ಯದ ಆರೋಗ್ಯ ಏನಿದೆ ಅದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇನ್ನೊಂದ್ ಏನ್ ಹೇಳ್ಬೇಕಪ್ಪ ಅಂದ್ರೆ ನಾವು ಟೈಗರ್ ಸೆನ್ಸಸ್ ಮಾಡಿದ್ರಿಂದ ನಮ್ಮ ಟೈಗರ್ ನಮ್ಮ ಅಪೆಕ್ಸ್ ಪ್ರಿಡೇಟರ್. ನಮ್ಮ ಕಾಡಲ್ಲಿ ಟೈಗರ್ಗಳು ಚೆನ್ನಾಗಿ ಇದಾವೆ ಅಂದ್ರೆ, ಜಾಸ್ತಿ ಸಂಖ್ಯೆಯಲ್ಲಿ ಇದಾವೆ ಅಂದ್ರೆ ಆ ಕಾಡಿನ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ. ಯಾಕೆಂದ್ರೆ ಅದು ಅಪೆಕ್ಸ್ ಪ್ರಿಡೇಟರ್ ಆಗಿರೋದ್ರಿಂದ ಫುಡ್ ಚೈನ್ ಅಲ್ಲಿ ಟೈಗರ್ ಇದಾವೆ ಅಂದ್ರೆ ಅಲ್ಲಿ ಪ್ರೇ ಪಾಪ್ಯುಲೇಷನ್ ಇರುತ್ತೆ, ಅಂದ್ರೆ ಅರ್ಬಿವೋರ್ ಪಾಪ್ಯುಲೇಷನ್ ಇರುತ್ತೆ. ಅದೇ ರೀತಿ ಅರ್ಬಿವೋರ್ ಇರ್ಬೇಕಪ್ಪ ಅಂದ್ರೆ ಅಲ್ಲಿ ನಮಗೆ ಗ್ರಾಸ್ ಲ್ಯಾಂಡ್ ಬೇಕು, ಅಥವಾ ಬೇಕಾದಂತ ಸಸ್ಯಗಳು ಸಹ ಇದಾವೆ ಅಂತೇಳಿ ಗೊತ್ತಾಗುತ್ತೆ. ಇದರಿಂದ ನಮ್ದು ಅರಣ್ಯದ ಆರೋಗ್ಯ ಸುಸ್ಥಿತಿಯಲ್ಲಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವುಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ ಅದಕ್ಕೆ ಬೇಕಾದಂತ ಆಹಾರ ಸಿಗ್ತಾ ಇದೆ, ಅದಕ್ಕೆ ಬೇಕಾದಂತ ಆಹಾರ ಆಗುವಂತ ಪ್ರಾಣಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಹೌದು ಹೌದು, ಅದೇ ರೀತಿ ಈಗ ಏನಂದ್ರೆ ಇದು ಫುಡ್ ಚೈನ್ ಅಲ್ಲ, ಒಂದಕ್ಕೊಂದು ಕನೆಕ್ಟೆಡ್ ಇದಾವೆ. ಈಗ ಹುಲಿ ಪಾಪ್ಯುಲೇಷನ್ ಜಾಸ್ತಿ ಇದಾವೆ ಅಂದ್ರೆ ಅವುಗಳದ್ದು ಪ್ರೇ ಪಾಪ್ಯುಲೇಷನ್ ಜಾಸ್ತಿ ಇರಬೇಕು. ಯಾಕೆಂದ್ರೆ ಹುಲಿ ಆ ಪ್ರೇಗಳನ್ನ ತಿಂದು ಅಂದ್ರೆ ಅರ್ಬಿ ವರ್ಷನ ತಿಂದು ಬದುಕುತ್ತೆ. ಅದೇ ಮತ್ತೆ ಈ ಪ್ರೇಗಳು ಇರಬೇಕಪ್ಪ ಅಂದ್ರೆ ಅಲ್ಲಿರುವಂತ ಸಸ್ಯನು ಅಥವಾ ಅಲ್ಲಿರುವಂತ ಫುಡ್ ಅವಕ್ಕೆ ಅವೈಲೇಬಲ್ ಅಂತ ಫುಡ್ ಸಹ ಇದೆ ಅಂತೇಳಿ ಗೊತ್ತಾಗುತ್ತೆ. ಈ ನಮ್ಮ ಕರ್ನಾಟಕದಲ್ಲೂ ಸಹ ನಾವು ಆಕ್ಚುಲಿ ಟೋಟಲ್ ಈಗ 2018 ಗಣತಿ ಪ್ರಕಾರ 524 ಹುಲಿಗಳಿದ್ವು. ಆಕ್ಚುಲಿ 2006-2014 ಕಳೆದ ಹುಲಿ ಗಣತಿಯಲ್ಲಿ ಇತ್ತು. ಈಗ ಅದು ಇನ್ನು ಜಾಸ್ತಿ ಆಗುವ ಸಂಭವ ಇದೆ. ಒಂದು 570 ಅಥವಾ ಇನ್ನೊಂದು 600 ಆಗುವಷ್ಟು ಸಂಭವ ಇದೆ. ನಮ್ಮ ರಾಜ್ಯದೊಳಗೆ ಹೆಚ್ಚಾಗಿ ಎಲ್ಲೆಲ್ಲಿ ಕಾಣಬರ್ತವೆ? ನಮ್ಮ ರಾಜ್ಯದಲ್ಲಿ ನಾಗರಹೊಳೆ ಟೈಗರ್ ರಿಸರ್ವ್, ಬಂಡೀಪುರ ಟೈಗರ್ ರಿಸರ್ವ್, ಭದ್ರಾ ಟೈಗರ್ ರಿಸರ್ವ್, ಮತ್ತೆ ಕಾಳಿ ಟೈಗರ್ ರಿಸರ್ವ್, ಆಮೇಲೆ BRT ಬಿಳಿಗಿರಿರಂಗ ಟೆಂಪಲ್ ಟೈಗರ್ ರಿಸರ್ವ್, ಈ ಭಾಗಗಳಲ್ಲಿ ಹುಲಿಗಳ ಸಂಖ್ಯೆ ಯಥೇಚ್ಛವಾಗಿ ಹೆಚ್ಚಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಆರೋಗ್ಯ ಅಂದ್ರೆ ನಮ್ಮ ಅರಣ್ಯದ ಆರೋಗ್ಯ ಸುಸ್ಥಿರ ಆಗ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಇಲಾಖೆ ಕೈಗೊಂಡಂತಹ ಕ್ರಮಗಳು ಅಥವಾ ಕಾಯ್ದೆ ಕಾನೂನುಗಳು ಇದಕ್ಕೆ ಪೂರಕವಾಗಿ ಏನಾದರೂ ಕೆಲಸ ಮಾಡಿದ್ವು ಅಂತ? ಹೌದು, ನಮ್ಮ ಇಲಾಖೆ ಬೇರೆ ಬೇರೆ ರೀತಿಯಲ್ಲಿ ಸಂರಕ್ಷಣೆಗೋಸ್ಕರ ಪ್ರಯತ್ನ ಪಡ್ತಾ ಇದೆ. ಭಾರತ ಸರ್ಕಾರದ NTCA ಗೈಡ್ಲೈನ್ ಪ್ರಕಾರ ಒಂದು ಹ್ಯಾಬಿಟೇಟ್ ಇಂಪ್ರೂವ್ಮೆಂಟ್ ಅಂತ ನಾವು ಮಾಡ್ತೇವೆ. ಅಂದ್ರೆ ಹ್ಯಾಬಿಟೇಟ್ ಅಂದ್ರೆ ಇವೆಲ್ಲಿ ಅವುಗಳು ವಾಸ ಸ್ಥಾನದಿದೆ ಅಲ್ಲಿಗೆ ಅವಕ್ಕೆ ಬೇಕಾದಂತ ವಾಟರ್ ವಾಲ್ಸ್ ಮಾಡ್ತೇವೆ, ನೀರು ಕುಡಿಯೋದಕ್ಕೆ ಬೇಕಾದಂತ ವಾಟರ್ ವಾಲ್ಸ್ ಮಾಡ್ತೇವೆ. ಆಮೇಲೆ ಅಲ್ಲಿರೋ ವೀಡ್ಸ್ ಅಂದ್ರೆ ಲಂಟಾನ ಆ ತರ ಏನಾಗಿರ್ತದೆ ತೆಗೆದು ಅವಕ್ಕೆ ಬೇಕಾದಂತ ಬ್ಯಾಂಬುದು ಅಥವಾ ಗ್ರಾಸ್ ಸ್ಲಿಪ್ಸ್ ಎಲ್ಲ ಪ್ಲಾಂಟಿಂಗ್ ಮಾಡ್ತಾರೆ, ಅಂದ್ರೆ ಗ್ರಾಸ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಪ್ರೇ ಪಾಪ್ಯುಲೇಷನ್ಗೆ ಪ್ರೇ ಬೇಸ್ ಏನಿರ್ತದಲ್ಲ ನೀರು ಸಿಗುತ್ತೆ, ಮತ್ತೆ ಅವಕ್ಕೆ ಬೇಕಾದಂತ ಫುಡ್ ಸಹ ಸಿಗುತ್ತೆ. ಇದರಿಂದ ಪ್ರೇ ಜಾಸ್ತಿ ಆದಂಗೆ ಟೈಗರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಲ್ದೇನೆ ಬೇರೆ ಬೇರೆ ಪ್ರೊಟೆಕ್ಷನ್ ಮೆಜರ್ಸ್ ಸಹ ನಾವು ತಗೊಂಡಿದೀವಿ. ಅಂದ್ರೆ ಪೋಚಿಂಗು ಮತ್ತೆ ಇಲ್ಲಿಗಲ್ ಹಂಟಿಂಗು ಆ ತರದ ಆಗದೇ ಇರೋ ತರ. ಆಮೇಲೆ ಇನ್ನೊಂದೇನಂದ್ರೆ ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್ ಆಗೋದನ್ನು ಸಹ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇಲಾಖೆ. ನಮ್ಮ ಕರ್ನಾಟಕದ ವಿವಿಧ ಭಾಗದಲ್ಲಿ ಅರಣ್ಯ ಪ್ರದೇಶದೊಳಗೆ ವಾಸ ಮಾಡ್ತವೆ. ಒಂದು ಹುಲಿ ವಾಸ ಮಾಡ್ಬೇಕಂದ್ರೆ ಇಷ್ಟು ಜಾಗ ಬೇಕು, ಇಂಥ ಸಂಪನ್ಮೂಲ ಬೇಕು, ಹೀಗೆ ಇರಬೇಕು, ಅಲ್ಲಿ ಹ್ಯಾಬಿಟೇಟ್ ಅಂದ್ರೆ ವಾತಾವರಣ ಕೂಡ ಹೀಗೆ ಇರಬೇಕು ಅಂತ. ಆ ನಿಟ್ಟಿನೊಳಗೆ ನಾವು ಅದಕ್ಕೆ ಬೇಕಾದಂತ ವಾತಾವರಣವನ್ನ ಒಂದ್ರೆ ಮತ್ತೆ ಏನರ ಸಮಸ್ಯೆ ಆಗತ್ತ? ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂಗೆ ಅಂದ್ರೆ ನಾವು ಒಂದು ಪ್ರತಿಯೊಂದು ಭಾಗದಲ್ಲಿ ಆಲ್ರೆಡಿ ಎಲಿಫೆಂಟ್ ಜಿಂದ ಆಗ್ತಾ ಇದೆ, ಈವನ್ ಹುಲಿ ಮಾನವ ಸಂಘರ್ಷಗಳು ಸಹ ಆಗ್ತಾ ಇದಾವೆ. ಸೊ ನಾವು ಅದಕ್ಕೆ ಒಂದು ಆ ವಾಸಸ್ಥಾನಕ್ಕೆ ಅಥವಾ ಹ್ಯಾಬಿಟೇಟ್ಗೆ ಎಷ್ಟು ಕ್ಯಾರಿಂಗ್ ಕೆಪಾಸಿಟಿ ಇದೆ ಅಷ್ಟಕ್ಕೆ ನಾವು ಸೀಮಿತಗೊಳಿಸಬೇಕಾಗಿದೆ. ಆಮೇಲೆ ಇದನ್ನ ಈ ತರ ಹ್ಯಾಬಿಟೇಟ್ಗೆ ಸೀಮಿತಗೊಳಿಸೋದಂದ್ರೆ ಹೆಂಗೆ ಅಂದ್ರೆ, ಇವೆಲ್ಲ ಟೈಗರ್ ಇವೆಲ್ಲ ಒಂದು ಟೆರಿಟೋರಿಯಲ್ ಅನಿಮಲ್ಸ್ ಇರ್ತವೆ. ಈಗ ಯಾವ್ದಾದ್ರು ಒಂದು ವಾಸಸ್ಥಾನ ಅಂದ್ರೆ ಅಲ್ಲಿಗೆ ಓವರ್ ಫ್ಲಡ್ ಆಯ್ತು ಅಂದ ತಕ್ಷಣ ಅದು ನಮಗೆ ಅದು ಕನೆಕ್ಟಿವಿಟಿ ಕಾಂಟಿಗ್ಯೂಸ್ ಫಾರೆಸ್ಟ್ ಇತ್ತು ಅಂದ್ರೆ ಅವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತವೆ. ಸೊ ಇದರಿಂದ ಕ್ಯಾರಿಂಗ್ ಕೆಪಾಸಿಟಿ ಅದಕ್ಕೆ ಗೊತ್ತಾಗುತ್ತೆ. ಅಂದ್ರೆ ನಾವು ಫಾರೆಸ್ಟ್ ಕಾಂಟಿಗ್ಯೂಸ್ ಇದ್ದಾಗ ಅಂದ್ರೆ ಒಂದಕ್ಕೊಂದು ಅಟ್ಯಾಚ್ ಇದ್ದಾಗ ಅಲ್ಲಿ ಮುಗಿತು, ಅಲ್ಲಿ ಅದು ಕೆಪಾಸಿಟಿ ಮುಗಿತು ಅಂದ ತಕ್ಷಣ ಅದು ಅಡ್ಜಸೆಂಟ್ ಫಾರೆಸ್ಟ್ಗೆ ಹೋಗಿ ಅಲ್ಲಿ ಮತ್ತೆ ಅದರ ಟೆರಿಟೋರಿನ ಎಸ್ಟಾಬ್ಲಿಷ್ ಮಾಡೋಕೆ ಪ್ರಯತ್ನ ಪಡ್ತವೆ. ಯಾವಾಗ ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್ ಆಗಿರುತ್ತೆ, ಯಾವಾಗ ಒಂದು ಫಾರೆಸ್ಟ್ ಇನ್ನೊಂದು ಫಾರೆಸ್ಟ್ಗೂ ಏನು ಕಂಟಿನ್ಯೂಸಿಟಿ ಇರಲ್ಲ, ಅಡ್ಜಸೆಂಟ್ ಇರಲ್ಲ, ಸ್ವಲ್ಪ ಏನೋ ಫ್ರಾಗ್ಮೆಂಟ್ ಆಗಿರುತ್ತೆ, ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವು ಇಲ್ಲಿ ಮಾನವನ ವಾಸಸ್ಥಾನಗಳು ಇರ್ತವೆ, ಅಲ್ಲಿ ಬಂದು ತೊಂದರೆ ಈಗಂತರ ಸಂಘರ್ಷ ಆಗ್ತದೆ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಗಣತಿ ನಮ್ಮ ಬೇರೆ ಯಾವ್ಯಾವ ಪ್ರಾಣಿಗಳಲ್ಲಿ ಮಾಡ್ತೀವಿ? ನಮ್ಮಲ್ಲಿ ಎಲಿಫೆಂಟ್ಗೆ ಮಾಡ್ತಾರೆ, ಅದನ್ನು ಸಹ ಒಂದು ಇಷ್ಟೊಂದು ಸಿಸ್ಟಮ್ಯಾಟಿಕ್ ಅಂದ್ರೆ ಒಂದು ಇಂಟೆನ್ಸ್ ಇಲ್ಲದ್ರು ಅದನ್ನು ಮಾಡ್ತಾರೆ. ಅದು ಬಿಟ್ಟರೆ ಕೆಲವೊಂದಿಷ್ಟು ಎಲ್ಲೆಲ್ಲಿ ಸ್ಪೆಸಿಫಿಕ್ ಪಾಪ್ಯುಲೇಷನ್ ಇರುತ್ತೆ ಅಂದ್ರೆ ನಾವು ಸೆನ್ಸಸ್ ಅಂತ ಹೇಳ್ಬೋದು, ಸರ್ವೆ ಅಂತ ಹೇಳ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಅಲ್ಲಿ ಆ ತರ ಮಾಡ್ತಾರೆ. ನಮಗೀಗ ಲಯನ್ ಟೇಲ್ ಮಕಾಕ್ ಇದೆ, ಅದ್ರಲ್ಲಿ ಎಲ್ಲಾ ಕಡೆನೂ ಇರೋದಿಲ್ಲ, ಅದು ಕೆಲವೊಂದಿಷ್ಟು ಬಾಗ್ ಇರುತ್ತೆ ಅಲ್ಲಿ ಮಾಡ್ತಾರೆ. ಆಮೇಲೆ ಈ ತರ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಬರ್ಡ್ಸ್ ಇರ್ತವೆ ಅಂತವಕ್ಕೆ ಎಲ್ಲಿ ಅವುಗಳು ಸ್ಪೆಸಿಫಿಕ್ ವಾಸಸ್ಥಾನ ಇರ್ತದಲ್ಲ ಅಲ್ಲಿ ಮಾಡ್ತಾರೆ. ಅದರ್ವೈಸ್ ಅಂದ್ರೆ ಕಂಪ್ಲೀಟ್ ಒಂದು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಸೆನ್ಸಸ್ ಆಗೋದು ಬಹಳ ಸಿಸ್ಟಮ್ಯಾಟಿಕ್ ಇಲ್ಲಿ ಟೈಗರ್ ಇದೆ. ಇಲ್ಲಿ ವೈಜ್ಞಾನಿಕವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಹೇಗೆ? ಸ್ವಲ್ಪ ಟೈಗರ್ ಸೆನ್ಸಸ್ ನ ನಾವು ಮೂರು ಫೇಸ್ ಅಲ್ಲಿ ಮಾಡ್ತೀವಿ. ಈಚ್ ಫೇಸ್ ಅಲ್ಲಿ ಡಿಫ್ರೆಂಟ್ ಸರ್ವೆ ಮಾಡ್ತೀವಿ. ಒಂದು ಫಸ್ಟ್ ಫೇಸ್ ಅಲ್ಲಿ ಸೈನ್ಸ್ ಸರ್ವೆ ಅಂತ ಮಾಡ್ತೀವಿ. ಸೈನ್ಸ್ ಸರ್ವೆನಲ್ಲಿ ಏನಂದ್ರೆ ನಾವು ಲಾರ್ಜ್ ಅರ್ಬಿವರ್ಸ್ ಅಂದ್ರೆ ನಾವು ಎಲಿಫೆಂಟ್ ಕಾಟಿ ಆತರದ್ದು ಮತ್ತೆ ಕಾರ್ನಿವರ್ಸ್ ಅವುಗಳದ್ದು ಪಾಪ್ಯುಲೇಷನ್ ನಾವು ಇನ್ಫಾರ್ಮ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸರ್ವೆ ಮಾಡಿ ಅವಳು ಪಗ್ ಮಾರ್ಕ್ಸ್ ಮೇಲೆ ಸ್ಕ್ಯಾಟ್ ಮೇಲೆ ಅದ್ರ ಮೇಲೆ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ಫೇಸ್ ಒನ್ ಅಲ್ಲಿ ಲೈನ್ ಟ್ರಾನ್ಸಾಕ್ಟ್ ಅಂತ ಬರುತ್ತೆ. ಇದರಲ್ಲಿ ಪ್ರೇ ಪಾಪ್ಯುಲೇಷನ್ ನಾವು ಎಷ್ಟಿದೆ ಅಂತೇಳಿ ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇದೇ ರೀತಿ ನಾವು ಕಾರ್ನಿವರ್ಸ್ ಸೈನ್ಸ್ ಸರ್ವೆ ಇವನ್ನೆಲ್ಲ ಮಾಡ್ಬೇಕಾರ ಅವು ಸ್ಕ್ಯಾಟ್ ಇರುತ್ತಲ್ಲ ಅದ್ದು ಫೀಕಲ್ ಮಟೀರಿಯಲ್ ಅದನ್ನು ತಗೊಂಡು ನಾವು ಜೆನೆಟಿಕ್ ಸ್ಯಾಂಪ್ಲಿಂಗ್ ಇದನ್ನು ಮಾಡ್ತೀವಿ. ಅಂಗುಲೇಟ್ ಅಬಂಡೆನ್ಸ್ ಸರ್ವೆ ಇಂಡೆಕ್ಸ್ ಅಂತೇಳಿ ಮಾಡ್ತೀವಿ. ಹ್ಯೂಮನ್ ಡಿಸ್ಟರ್ಬೆನ್ಸ್ ಇಂಡೆಕ್ಸ್ ಅಂತೇಳಿ ಅಂದ್ರೆ ನಾವು ಒಂದು ಡಾಟಾ ಕಲೆಕ್ಟ್ ಮಾಡಿ ಇವನ್ನೆಲ್ಲ ಒಂದು ತಗೊಂಡ್ತೇವೆ. ಎರಡನೇ ಫೇಸ್ ಅಲ್ಲಿ ಅದು ಕಂಪ್ಲೀಟ್ ರಿಮೋಟ್ ಸೆನ್ಸಿಂಗ್ ತರ WI ಅವರು ಮಾಡ್ತಾರೆ. ಇದರಲ್ಲಿ ಏನಂದ್ರೆ ಬೇಸ್ಡ್ ಆನ್ ಸ್ಯಾಟಲೈಟ್ ಇಮೇಜರಿ ಬೇಸಿಸ್ ಮೇಲೆ ಅಲ್ಲಿ ಹ್ಯೂಮನ್ ಫುಟ್ ಪ್ರಿಂಟ್ ಇಂಡೆಕ್ಸ್ ಏನಿದೆ ಅಂತೇಳಿ, ಆಮೇಲೆ ಹ್ಯಾಬಿಟೇಟ್ ಇಂಡೆಕ್ಸ್ ಆಗಿದೆ, ಅಲ್ಲಿ ಲ್ಯಾಂಡ್ಸ್ಕೇಪ್ ಇಂಡೆಕ್ಸ್ ಆಗಿದೆ ಅಂತೇಳಿ ಅದನ್ನ ಮಾಡೋದು WI ಅವರು ಮಾಡ್ತಾರೆ. ಈಗ ಫೇಸ್ 3 ಅಲ್ಲಿ ಅಲ್ಲಿ ಬರೋದು ನಮ್ದು ಅಲ್ಲಿ ಅಬ್ಸಲ್ಯೂಟ್ ಅಬಂಡೆನ್ಸ್ ನಾವು ನೋಡೋದಕ್ಕೆ ಅಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ನ ನಾವು ಹಾಕಿ ಕ್ಯಾಮ್ರಾ ಟ್ರ್ಯಾಪ್ ಇಮೇಜಸ್ ಇಂದ ನಾವು ಅವ್ರದ್ದು ಟೈಗರ್ ಎಷ್ಟು ಪಾಪ್ಯುಲೇಷನ್ ಇದೆ ಅಂತೇಳಿ ಕ್ಯಾಮ್ರಾ ಟ್ರ್ಯಾಪ್ ಮಾಡಿ ಅಂದ್ರೆ ನಾವು ಮಾರ್ಕ್ ಕ್ಯಾಪ್ಚರ್ ಅಂಡ್ ರೀಕ್ಯಾಪ್ಚರ್ ಅಂತ ಇದೆ ಅಂದ್ರೆ ಬೇರೆ ನಮಗೆ ಎಂ ಸ್ಟ್ರೈಪ್ಸ್ ಅಂತ ಒಂದು ಬೇರೆ ಸಾಫ್ಟ್ವೇರ್ ಇದಾವೆ. ನಾವು ಅಷ್ಟೊಂದು ಕ್ಯಾಮ್ರಾ ಹಾಕ್ತಿವಿ. ಈಚ್ ಕ್ಯಾಮ್ರಾ ಅಂದ್ರೆ ನಾವು ಫಸ್ಟ್ ಎರಡು ಫೇಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಸೈನ್ ಸರ್ವೆ ಮತ್ತು ಲೈನ್ ಟ್ರಾನ್ಸಾಕ್ಟ್ ಸರ್ವೆ. ಅಲ್ಲಿ ಏನಾಗುತ್ತೆ ನಮಗೆ ಲೈನ್ ಟ್ರಾನ್ಸಾಕ್ಟ್ ಸರ್ವೆ ಮಾಡಿದಾಗ ಪ್ರೇ ಪಾಪ್ಯುಲೇಷನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೈನ್ ಸರ್ವೆ ಮಾಡಿದಾಗೂ ಸಹ ಕಾರ್ನಿವರ್ಸ್ ಪಾಪ್ಯುಲೇಷನ್ ಇದೆ ಅಂತ. ಸೊ ನಾವು ಪೂರ್ತಿ ನಮ್ದೇನು ಫಾರೆಸ್ಟ್ ಏರಿಯಾ ಇದೆ ಅದನ್ನ ಗ್ರಿಡ್ ಮಾಡ್ತೀವಿ 2 kilometer ಸ್ಕ್ವೇರ್ ಗ್ರಿಡ್ ಅಲ್ಲಿ. ಈಚ್ ಒಂದು 2 kilometer ಸ್ಕ್ವೇರ್ ಗ್ರಿಡ್ಗೆ ಒಂದು ಕ್ಯಾಮ್ರಾ, ಅಟ್ಲೀಸ್ಟ್ ಒಂದು ಕ್ಯಾಮ್ರಾ ಬರೋ ತರ ನಾವು ಕ್ಯಾಮ್ರಾ ಟ್ರ್ಯಾಪ್ಸ್ ನ ಹಾಕ್ತೇವೆ. ಸೊ ಯಾವ್ದು ಏರಿಯಾನು ಸಹ ಮಿಸ್ ಆಗದೆ ಇದ್ದಂಗೆ ನಾವು ಮಾಡ್ತೇವೆ. ಹಾಗಾಗಿ ಕೊನೆಗೆ ಎಲ್ಲವನ್ನ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಆ ನಂತರ ರಿಸಲ್ಟ್ ಕೊಡೋದು. ಹೌದು, ಇದು ಆದ್ಮೇಲೆ ಮತ್ತೆ ಅದು ಒಂಥರ ನಾವು ಡಾಟಾ ಅನಾಲಿಟಿಕ್ಸ್ ಅಂತೇಳಿ ಏನು ಮಾಡ್ತೀವಿ. ಇದರಿಂದ ಎಷ್ಟೊಂದು ಡಾಟಾ ಬರುತ್ತೆ ಅಂದ್ರೆ ನಾವು ಪ್ರೇ ಪಾಪ್ಯುಲೇಷನ್ ಇಂದಲೂ ನಮ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ಸೈನ್ ಸರ್ವೆ ಮಾಡಿದಾಗ ಬರೋ ಪಾಪ್ಯುಲೇಷನ್ ಅದರಿಂದಲೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಲ್ಯಾಂಡ್ಸ್ಕೇಪ್ ಇಂಡೆಕ್ಸ್, ಹ್ಯಾಬಿಟೇಟ್ ಇಂಡೆಕ್ಸ್, ಹ್ಯೂಮನ್ ಇವನ್ನೆಲ್ಲ ಮಾಡಿದಾಗ ನಾವು ಕೊನೆ ಕ್ಯಾಮ್ರಾ ಟ್ರ್ಯಾಪ್ ಇಮೇಜಸ್ ಅವು ಕೋರ್ಲೇಟ್ ಆಗೋ ಲೆವೆಲ್ಗೆ ಬರುತ್ತದೆ. ಸೊ ಇದು ಒಂಥರ ಬಹಳ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ, ವೆರಿ ಸೈಂಟಿಫಿಕ್ ವೇ ಅಲ್ಲಿ ನಾವು ಮಾಡುವಂತ ಒಂದು ಸೆನ್ಸಸ್. ಎರರ್ಸ್ 1-2% ಇರುತ್ತೆ, ಎರರ್ಸ್ ಇದೆ ಇರುತ್ತೆ, ಎರರ್ಸ್ ಇರುತ್ತೆ. ಹಾಗಾಗಿ ನಮ್ಮ ಅರಣ್ಯ ಪ್ರದೇಶ ಆರೋಗ್ಯಪೂರ್ಣವಾಗಿ ಇದೆ ಮತ್ತು ಬೆಳೀತಾ ಇದೆ ಅನ್ನುವಂಥದ್ದು ಏನ್ ಹೇಳ್ತೀರಿ? ಒಟ್ಟಾರೆ ನಮ್ಮ ಈ ರೀತಿಯಾಗಿ ಆರೋಗ್ಯಪೂರ್ಣವಾಗಿ ನಮ್ಮ ಅರಣ್ಯ ಪ್ರದೇಶ ಇದೆ ಅಂತ ಹೇಳಿದ್ರೆ ಖುಷಿ ಕೊಡುವಂಥದ್ದೇ ತಾವು ಮುಖ್ಯಸ್ಥರಾಗಿ. ಅದೇ ನಾನು ಅವಾಗ ಮುಂಚೆನೂ ಹೇಳಿದೆ, ಈಗ ನಾವು ಟೈಗರ್ ಎಸ್ಟಿಮೇಷನ್ ಬಹಳ ಇಂಪಾರ್ಟೆನ್ಸ್ ಕೊಡೋ ಉದ್ದೇಶನೇ ಇದು. ಅದು ಅಪೆಕ್ಸ್ ಪ್ರಿಡೇಟರ್ ಆಗಿರೋದ್ರಿಂದ ನಮ್ದು ಓಲ್ ನಮ್ಮ ಅರಣ್ಯದ ಹೆಲ್ತ್ ಆರೋಗ್ಯವನ್ನ ಗೊತ್ತಾಗುತ್ತೆ. ಆಮೇಲೆ ನಾವೇನು ಪ್ರೊಟೆಕ್ಷನ್ ಮೆಜರ್ಸ್ ತಗೊಂಡಿದೀವಿ, ಕನ್ಸರ್ವೇಷನ್ ಎಫರ್ಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ನಮ್ಮ ವಿವಿಧ ರಾಜ್ಯ ಸರ್ಕಾರಗಳು ಮಾಡ್ತಾ ಇದಾವೆ, ಅರಣ್ಯ ಇಲಾಖೆ ಮಾಡ್ತಾ ಇದೆ, ಸೊ ಇವೆಲ್ಲವೂ ಸಹ ನಮಗೆ ಟೈಗರ್ ಸೆನ್ಸಸ್ ಮಾಡಿದಾಗ ಗೊತ್ತಾಗುತ್ತೆ. ಅದೇ ರೀತಿ ಇದಕ್ಕೆ ಬಹಳಷ್ಟು ಇಲಾಖೆ ಪ್ರತಿಯೊಬ್ಬರೂ ಸಹ ಈಗ ಆಲ್ರೆಡಿ ನಮ್ಮಲ್ಲಿ ಒಂದು ಎರಡು ಫೇಸ್ ನ ಟ್ರೈನಿಂಗ್ ಆಗೋಗಿದೆ. ಟ್ರೈನರ್ಸ್ ಟ್ರೈನಿಂಗ್ ಆಗಿತ್ತು, ಮತ್ತೆ ಟ್ರೈನರ್ಸ್ ಇಂದ ಮತ್ತೆ ಯಾರ್ ಫೀಲ್ಡ್ ಹೋಗ್ತಾ ಇದೀವಿ. ಬೆಟರ್ ಎಫರ್ಟ್ ಇಂದ ನಾವು ಎಲ್ಲ ನಮ್ಮ ದೇಶದಲ್ಲೇ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಫಸ್ಟ್ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಈಗ ನಾವು ಅರಣ್ಯ ಇಲಾಖೆಯಿಂದ ಅರಣ್ಯೀಕರಣ ಮಾಡುವಂತ ಸಂದರ್ಭದೊಳಗೆ ಕೆಲವೊಂದಿಷ್ಟು ಅರಣ್ಯ ಪ್ರದೇಶದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ, ಎಲ್ಲೆಲ್ಲಿ ಸಾಧ್ಯತೆ ಇದೆ, ಅಲ್ಲೆಲ್ಲನೂ ಗಿಡಗಳನ್ನು ನೆಡುವಾಗ ಇಲ್ಲಿ ಪಕ್ಷಿ ಸಮುದಾಯ, ಇಲ್ಲಿ ಪ್ರಾಣಿ ಸಮುದಾಯ, ಅವ್ಗೆ ಬೇಕಾದಂಥ ಆಹಾರ ಸಿಗುವಂಥದ್ದು, ಹಣ್ಣು ಹಂಪಲ ಸಿಗುವಂಥದ್ದು, ಕಾಯಿ ಸಿಗುವಂಥದ್ದು, ಎಲೆಗಳು ಸಿಗುವಂಥದ್ದು, ಇದನ್ನು ಗಮನದಲ್ಲಿಟ್ಕೊಂಡು ಮಾಡಿದ್ರೆ ಒಳ್ಳೇದಾ ಅಂತ. ನಾವು ಈಗ ಅರಣ್ಯೀಕರಣ ಮಾಡ್ಬೇಕಾದ್ರೆ ಇವನ್ನೆಲ್ಲ, ಏಕೆಂದ್ರೆ ನಾವು ಬಯೋಡೈವರ್ಸಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವು ಆಕ್ಚುಲಿ ಈ ರೀಸೆಂಟ್ ಪಾಸ್ಟ್ ನಮ್ಮಲ್ಲಿ ಒಂದು ನಮ್ಮ ಹೆಡ್ ಆಫೀಸ್ನಲ್ಲಿ ಒಂದು ಸಹ ಸರ್ಕ್ಯುಲರು ಸಹ ಒಂದು ಬಂದಿದೆ. ಏನಂದ್ರೆ ನಮ್ಮಲ್ಲಿ ಒಂದು 10 ಗಿಡ ಏನೇ ಪ್ಲಾಂಟೇಶನ್ ಮಾಡ್ತಾ ಇರೋದ್ರೆ ಒಂದು ಹೆಕ್ಟೇರ್ಗೆ 10 ಗಿಡ ಈ ಫೈಕಸ್ ಸ್ಪೀಸೀಸ್ ಫೈಕಸ್ ಬರ್ತಾವಲ್ಲ, ಹತ್ತಿ ಮರ, ಆಲ, ಅರಳಿ, ಅಶ್ವತ್ಥ ಇವೆಲ್ಲ ಬರ್ತಾವಲ್ಲ, ಗೋಣಿ, ಇವನ್ನ ನೆಡಬೇಕು ಅಂತ ಒಂದು ಬಂದಿದೆ. ಅಂದ್ರೆ ಯಾಕೆ ಅಂದ್ರೆ ನಾವು ಇವೆಲ್ಲ ಫೈಕಸ್ ಸ್ಪೀಸೀಸ್ನ ನಾವು ಒಂದು ಫ್ಲಾಗ್ಶಿಪ್ ಸ್ಪೀಸೀಸ್ ಅಂತೇಳಿ ಕರಿತೀವಿ. ಫ್ಲಾಗ್ಶಿಪ್ ಸ್ಪೀಸೀಸ್ ಅಂದ್ರೆ ಇದ್ರ ಮೇಲೆ ಬರ್ಡ್ಸ್ ಕೂರ್ತವೆ, ಥ್ರೋಟ್ ದ ಇಯರ್ ನಿಮಗೆ ಸೈಕಲ್ ವೈಸ್ ಅವು ಫ್ರೂಟ್ಸ್ ಇಲ್ಡಿಂಗ್ ಇರ್ತಾವ. ಅವು ಯಾವ ಫಿಗ್ ಫೈಕಸ್ ಸ್ಪೀಸೀಸ್, ಸೊ ಇಂಥವ್ ನಾವು ಗಮನದಲ್ಲಿ ಇಟ್ಕೊಂಡು ಮಾಡ್ತೇವೆ. ಈಗ ಮತ್ತೆ ಇನ್ನೂ ಒಂದು ಕೆಲವೊಂದಿಷ್ಟು ಏರಿಯಾದಲ್ಲಿ ಈಗ ನಮ್ಮಲ್ಲಿ ಆರ್ನ್ಬಿಲ್ ಕನ್ಸರ್ವೇಶನ್ ರಿಸರ್ವ್ ಇದೆ ನಮ್ಮ ದಾಂಡೇಲಿನಲ್ಲಿ. ಈಗ ನಾವು ಅಲ್ಲಿಗೆ ನಾವು ಆ ಸುತ್ತಮುತ್ತಲು ಬರೀ ಆರ್ನ್ಬಿಲ್ ಕನ್ಸರ್ವೇಶನ್ ರಿಸರ್ವ್ ಅಲ್ಲಿ ಅಷ್ಟೇ ಅಲ್ಲ, ಆ ಸುತ್ತಮುತ್ತಲು ಸುತ್ತಮುತ್ತಲು ನಾವು ಯಾವಾಗಲೂ ಪ್ಲಾಂಟಿಂಗ್ ಮಾಡ್ಬೇಕಾರ ಈಗ ಆರ್ನ್ಬಿಲ್ ಏನು ಫೀಡ್ ಮಾಡುತ್ತೆ ಆ ಥರದ ಸ್ಪೀಸೀಸ್ನ ನಾವು ಇವೆಲ್ಲ ಫೈಕಸ್ ಸ್ಪೀಸೀಸ್ ಮಾಡ್ತೀವಿ. ಕಾಸರ್ಕ ಅಂತ ಮಾಡ್ತೀವಿ, ಆಮೇಲೆ ಬಗಿನಿ ಅಂತ ಮಾಡ್ತೀವಿ. ಅಂದ್ರೆ ಅದಕ್ಕೆ ಏನು ಫೀಡ್ ಮಾಡುತ್ತಲ್ಲ ಅಂತ ಸ್ಪೀಸೀಸ್ನ ನಾವು ಇಂಪಾರ್ಟೆನ್ಸ್ ಕೊಟ್ಕೊಂಡು ನಾವು ಎಲ್ಲ ಕಡೆನೂ ಫಾರೆಸ್ಟೇಷನ್ ಮಾಡ್ತೀವಿ. ಈಗ ಅನೇಕ ರೈತರನ್ನ ನಾವು ಕೇಳ್ತೀವಿ, ಅರಣ್ಯದ ಸಮೀಪ ಇರುವಂತಹ ತೋಟಗಾರಿಕಾ ಬೆಳೆಗಳಿಗೆ ಎಲ್ಲ ಅರಣ್ಯ ಪ್ರಾಣಿಗಳು ಬರ್ತವು, ನಾವು ಬಹಳ ಲಕ್ಷಣ ಮಾಡ್ತವು, ನಾವು ಕೇಳಿದ್ರು ಏನು ಮಾಡೋಕ್ಕಾಗಲ್ಲ, ನಾವು ಅದರ ಮೇಲೆ ಅಕ್ರಮ ಮಾಡ್ಕೊಂಡಂತ ಜಮೀನುಗಳಿವು, ನಮ್ಗೆ ಯಾವ ಅನುಕೂಲನೂ ಸಿಗಲ್ಲ. ಅವರಿಗೂ ಕೂಡ ನಾವು ಸಂದರ್ಶನ ಮಾಡಿದಾಗ ಹೇಳ್ತಾ ಇರ್ತೀವಿ, ಅವುಗಳಿಗೆ ಬೇಕಾದಂತ ಆಹಾರ ಕೊಡುವಂತ ಸಸ್ಯಗಳನ್ನ ನಾಟಿ ಮಾಡಿ ಅನ್ನುವಂಥದ್ದು. ಇಲ್ಲಿ ಹೇಗೆ ಸ್ಪಂದಿಸಬಹುದು ಜನರು ಅಥವಾ ರೈತರು? ತಾವ್ ಹೇಳ್ತಾ ಇದ್ರಿ, ಈಗ ಅಂದ್ರೆ ನಮ್ಮ ರೈತರು ಅರಣ್ಯದ ಫ್ರಿಂಜಸ್ ಅಲ್ಲಿರುವಂತ ಬದಿಯಲ್ಲಿರುವಂತ ರೈತರು ಫಸ್ಟ್ ಇಂಟೀರಿಯರ್ ಇರ್ತಾರೆ, ಅಲ್ಲಿ ಏನೋ ಒಂದು ಅವರ ಸಸ್ಟೈನೆನ್ಸ್ಗೆ ಅಂತೇಳಿ ಕ್ರಾಪ್ ಬೆಳ್ಕೊಂತಾರೆ. ಈ ತರ ನಮ್ಮ ವನ್ಯಜೀವಿಗಳು ವನ್ಯ ಪ್ರಾಣಿಗಳು ಬಂದು ಅವ್ರನ್ನ ನಾಶ ಮಾಡ್ತಾರೆ. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಇಲಾಖಾ ವತಿಯಿಂದ ಮೊದಲನೇದು ಏನಾದರೂ ಅದಕ್ಕೆ ಲಾಸ್ ಆಯಿತು ಅಂದರೆ ಅದಕ್ಕೆ ನಾವು ಕಾಂಪೆನ್ಸೇಷನ್ ಕೊಡ್ತೀವಿ. ಈಗೆಲ್ಲ ಇದು ಕಾಂಪೆನ್ಸೇಷನ್ ಇದೆಯಲ್ಲ, ಇ ಪರಿಹಾರ ಅಂತ ನಮ್ಮದು ಮೊಬೈಲ್ ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ ನಾವು ತಡ ಮಾಡ್ದಂಗೆ ನಾವು ಅವರಿಗೆ ಪರಿಹಾರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಅದ್ರ ಜೊತೆಗೆ ನಾವು ಸಬ್ಸಿಡೈಸ್ಡ್ ರೇಟ್ಸಲ್ಲಿ ಅವರಿಗೆ ಸೋಲಾರ್ ಫೆನ್ಸಿಂಗು ಅಂದರೆ 50% ಅವ್ರದ್ದು 50% ಸರ್ಕಾರದಿಂದ ಅದು ಸೋಲಾರ್ ಫೆನ್ಸಿಂಗ್ನ ನಾವು ಹಾಕ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದೇ ರೀತಿ ಎಲ್ಲೆಲ್ಲಿ ಎಲಿಫೆಂಟ್ಗಳು, ಆಕ್ಚುಲಿ ನಮ್ಮ ಹಳಿಯಾಳ ಸುತ್ತಮುತ್ತಲೇ ಏನಾಗಿದೆ ಅಂದ್ರೆ ನಮ್ಮ ಎಲ್ಲ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಬಂದಿದ್ರೆ ನಮ್ಮೆಲ್ಲ ರೈತ ಬಾಂಧವರು ಕಬ್ಬು ಬೆಳೀತಾರೆ. ಇದು ಕಬ್ಬು ಏನಂದ್ರೆ ನಮ್ಮ ಎಲಿಫೆಂಟ್ಗೆ ಆನೆಗಳಿಗೆ ಒಂದು ಚಾನ ಭೋಜನ. ಅವು ಡಿಸೆಂಬರ್ ಆ ಟೈಮಲ್ಲಿ ಸ್ವಲ್ಪ ಹೊರಗೆ ಬರೋದಕ್ಕೆ ನವೆಂಬರ್ ಡಿಸೆಂಬರ್ ಅಲ್ಲಿ ಅವಾಗೆಲ್ಲ ಬರ್ತವೆ, ಯಾಕಂದ್ರೆ ಅವಾಗ ಫುಲ್ಲು ಬಂದ್ಬಿಡುತ್ತೆ ಫುಲ್ ಫ್ರೆಜ್ ಆಗಿ, ಅವಾಗ ಬಂದು ತಿನ್ನ. ಸೊ ಅಂಥದ್ದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಎಲಿಫೆಂಟ್ ಪ್ರೂಫ್ ಟ್ರೆಂಚಸ್ ಮಾಡ್ತಾ ಇದೀವಿ. ಅಂದ್ರೆ ಈಗ ಎಲ್ಲ ಕಡೆನೂ ಅಲ್ಲ, ಎಲ್ಲೆಲ್ಲಿ ನಮಗೆ ನಾವೇ ಮಾಡ್ತೀವಿ ಇದನ್ನೆಲ್ಲ ಮ್ಯಾಪ್ ಮಾಡ್ತೀವಿ. ಅಂದ್ರೆ ಎಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇದೆ, ಮೂವ್ಮೆಂಟ್ ಅವುಗಳದ್ದು ಟ್ರ್ಯಾಕ್ ಮಾಡ್ತಾ ಇರ್ತೀವಲ್ಲ, ಅವುಗಳ ಮೂವ್ಮೆಂಟ್ ಎಲ್ಲಿ ಜಾಸ್ತಿ ಇದೆಯಲ್ಲ ಅಲ್ಲೆಲ್ಲ ಎಲಿಫೆಂಟ್ ಪ್ರೂಫ್ ಟ್ರೆಂಚಸ್ ಎಲ್ಲ ಮಾಡ್ತಾ ಇದೀವಿ. ಆಮೇಲೆ ಇವನ್ ಕೆಲವೊಂದಿಷ್ಟು ಏರಿಯಾದಲ್ಲಿ ನಾವು ಕ್ಯಾಟ್ಲ್ ಪ್ರೂಫ್ ಟ್ರೆಂಚಸ್ ಅಂತ ಮಾಡ್ತೀವಿ. ಕ್ಯಾಟ್ಲ್ ಪ್ರೂಫ್ ಟ್ರೆಂಚಸ್ ಅಲ್ಲಿ ಎಲಿಫೆಂಟ್ ಏನು ಮೂವ್ ಆಗ್ತವೆ, ಬಟ್ ಈ ನಮ್ಮ ಇವು ಇರ್ತಾವಲ್ಲ ಡೀರು ಅಂತವೆಲ್ಲ ಹೋಗಕ್ಕಲ್ಲ. ಸೊ ಅದರಿಂದನೂ ಸಹ ನಾವು ಪ್ರೊಟೆಕ್ಷನ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನಾವು ಇದಕ್ಕೆ ಅಂದ್ರೆ ಇಂಟಿಗ್ರೇಟೆಡ್ ಎಫರ್ಟ್ ಬೇಕಾಗುತ್ತೆ, ಕೇವಲ ನಮ್ಮಿಂದನೂ ಆಗೋದಿಲ್ಲ, ರೈತ ಬಾಂಧವಿಂದಲೂ ಆಗೋದಿಲ್ಲ. ಸೊ ಅವ್ರನ್ನು ಸಹ ಇಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಈ ವನ್ಯಜೀವಿಗಳಿಗೆ ಅಟ್ರಾಕ್ಟ್ ಆಗುವಂತ ಕ್ರಾಪ್ಗಳನ್ನ ಹಾಕ್ಬಾರ್ದು ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಬಟ್ ಅದನ್ನು ಸಹ ಅವ್ರು ನೋಡ್ಕೋಬೇಕಾಗುತ್ತೆ, ಅವ್ರದ್ದು ಎಕನಾಮಿಕ್ ಸ್ಟೇಟಸ್ ನೋಡ್ಕೊಂಡು ಮಾಡಬೇಕಾಗುತ್ತೆ. ಹಾಗಾಗಿ ಜೀವ ವೈವಿಧ್ಯ ಅನ್ನೋದು ನಿಸರ್ಗದ ಆಯ್ಕೆ, ನಮ್ಮ ತೀರ್ಮಾನ ಅಲ್ಲ.

ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಆಲು ಓಮು ಮರಾಠಿ ಮತ್ತು ಬಳಗದವರಿಂದ ಹೋಳಿ ಅಂದರೆ ಸಿಗ್ಮೋ ಹಬ್ಬದ ಮದ್ದಳೆ ನೃತ್ಯದ ಹಾಡು. ಹೋಳಿಯ ಮುಖ್ಯ ವಿಧಿ ರಾಮಾಯಣಕ್ಕೆ ಸಂಬಂಧಿಸಿದ್ದು. ರಾಮಾಯಣವನ್ನೇ ಹಾಡಿನ ಮೂಲಕ ಪ್ರಸ್ತುತಪಡಿಸುತ್ತಾರೆ. ರಾಮಾಯಣದ ಹಾಡುಗಳನ್ನು ಮದ್ದಳೆ ನುಡಿಸುತ್ತಾ ನರ್ತಿಸುತ್ತಾ ಹಾಡುತ್ತಾರೆ. ರಾಮಾಯಣ ಕಥಾನಕದ ಆರಂಭದಲ್ಲಿ ಅನೇಕ ದೇವರ ಸ್ತುತಿಗಳನ್ನು ಹಾಡುತ್ತಾರೆ. ಈಗ ಆ ಆರಂಭದ ಸ್ತುತಿ. ಗುರು ಗೋವಿಂದ ಕೋಸೋರಿ ಜೋನಿ ಪುರ್ಣಿ ಗಂಧಾಜಿ ಕೊಟ್ಟ ಕಡಲೆ ಗಾಧಲ್ಲಿ ಸಾಣೆ ಕಡಲೆ ಲಾಟೆ ಗಂಧಾದಿ ಲಾಲಿ ತುಳಸಿ ಮಾಯಿ ತಸೋಲಾಲಿ ಸರ್ಜೆ ಮತಿ ತಸೋಲಾಲಿ ಬಸಲ ಸಭೆ ಆಮಚಿ ಸಭ ಮಾಣಾಲಿ ಜಾಯಿ ಜುಯಿ ಮೊಗರಿ ಚೇತಿ ಸುರ್ಗಿ ಓಳಿ ಖೈರಿ ಪುಲಾ ಪ್ರಮಾಣ ಆಮಚೆ ಸಭೆಯನ್ನು ಪಡಲಾ ಆತ ಆಮಚಿ ಸಭಾ ಮಾಣಾವಳಿ ಕಸಿ ರೇ ಕೈ ನಮಾಣಾ ಕೊರಂದರ ಸರಿಯೇ ಇಂದ್ರ ಮಾತೆ ಹೋಗ ಚರಿಯೇ ಗೇ ಮಾಯಾ ಕೋಯಾದೋರೆ ಕೈ ನಮಾಣಾ ಕೊರಂದರ ಸರಿಯೇ ಇಂದ್ರ ಮಾತೆ ಹೋಗ ಚರಿಯೇ ಗೇ ಮಾಯಾ ಕೋಯಾದೋರೆ ಕೈ ನಮಾಣ ಕರಂದ ತರಿಯೇ ಇಂದ್ರ ಮಾಯೆ ಹೋಗ ತರಿಯೇ ಗೇ ಮಾಯಾ ಕೋಯಾದೋರೆ ಗೋರಂದರ್ಯಾಚೋಳು ಶಾಂಗಣ ದಿಗೇಲಿ ಕೊಳು ಶಾಯ ಕೊಳು ಕೈ ನಮಾನ ಗೋರಂದರ್ಯಾಚೋಳು ಶಾಗವ ದೇವಗೇಲಿ ಕೊಳು ಶಾಯ ಕೊಂದೋನು ಕೈ ನಮಾನ ಗೋರಂದರ್ಯಾಚೋಳು ಶಾಂಗಣ ದಿಗೇಲಿ ಕೈ ನಮಾನಾ ದೇವಾ ಗಾವತೆ ಸುರೇ ಗೋತಿನು ಕೈ ನಮಾನಾ ಕರಂತಿ ನೋಡಿ ಕೈ ನಮಾನಾ ಕಾದೇವಾ ಉಗಾವತೆ ಸುರಿಯೇ ಗೋತಿನು ಕೈ ನಮಾನಾ ಕೊರಂಚೋಟ್ನಿ ಜೋಗೋಣಿ ಗಣ ಹೋಳು ದೇ ಜೋಗೋಣಿ ದೇವ ಹೋಳು ದೇ ಗೋಣಿ ಗಣ ಹೊಳೋದೇ ಕಾಂಬಾಯಿ ಕುಚಾರುವೆ ಕೈಲ ಮಾಡ ಕೊಣಿ ಜೋಗೋಣಿ ದೇವ ಹೊಳೋದೇ ಕಾಂಬಾಯಿ ಕು ಪಾಂಚುವೆ ಕೈ ನಮ ಗುಣ ಪಾಚಾರಿ ನಾ ಪಂಡೋವಾ ದೇವ ಕುತಿಯೇ ವಾಳಾ ಕು ಪಾಚುವೆ ಕೈ ನಮ ಕರ್ಣ ಪಾಚಾರಿ ನಾ ಪಂಡೋವಾ ದೇವ ಕುತಿಯೇ ವಾಳಾ ಕು ಪಾಚುವೆ ಕೈ ನಮ ಗುಣ ಪಾಚಾರಿ ನಾ ಪಂಡೋವಾ ದೇವ ಕುತಿಯೇ ವಾಳಾ ಕು ಪಾಚುವೆ ಕೈ ನಮ ಕರ್ಣ ಪಾಚಾರಿ ನಾ ಪಂಡೋವಾ ದೇವ ಕುತಿಯೇ ವಾಳಾ ಕು ಚೋವೆ ಕೈ ನಮ ರುಚಿ ಗಣಾ ದೇವ ಕಾಪೋಷಾಳ ಕುಶವು ಕೈ ನಮಾನಾ ಕುಣ ಸಾಳಿ ಟೋರೆ ಕೈ ನಮನಾ ಕರ್ನಾಟಕ ಕೋಟಿಲಿಂಗಾ ದೇವ ಕುಳಿ ಕೇಗಾ ದೇವಾ ಕಾಟೋರೆ ಕೈ ನಮನಾ ಕರ್ನಾಟಕ ಕೋಟಿಲಿಂಗಾ ದೇವ ಕುಳಿ ಕೇಗಾ ದೇವಾ ಕನೋರೆ ಕೈ ನಮನಾ ಕರ್ಣಾ ಕಂಡ ಪೇ ತಮಿಯ ದೇವ ನವರು ಕುಣೆ ಕೈ ನಮಾನಾ ಕರ್ಣ ಕಂಡ ತೀರ್ಥಮಿ ಕುಧಾವು ಕೈ ನಮಾನಾ ಕರುಂದ ಸುರಾರಾವೋಣ ದೇವನ ಕೇ ರುಗ್ನಾಥ ಕುಧಾವು ಕೈ ನಮಾನಾ ಕರುಂದ ಸುರಾರಾವೋಣ ದೇವಲ ವಿಕ್ರಮೆ ಕೈ ನಮನಾ ಕರ್ಣ ವಿಕ್ರಮ ಮಂತ್ರಿ ರಾಜ ದೇವ ವಜ್ರಿ ಹೋ ನಮಂತ ವಿಕ್ರಮೆ ಕೈ ನಮನಾ ಕರ್ಣ ವಿಕ್ರಮ ಮಂತ್ರಿ ರಾಜ ದೇವ ವಜ್ರಿ ಹೋ ನಮಂತ ಬಾರವೆ ಕೈ ನಮನಾ ಕರ್ಣ ಬಾರಾಮ ದೇವ ರಾಮಿ ಲೋಕಿಮೋಣಾ ಬಾರೇ ಕೈ ನಮಾನಾ ಕರ್ಣ ಬಾರೋ ದೇವ ರಾಮಿ ಲೋಕಿಮೋಣಾ ತೇರೇ ಕೈ ನಮಾನಾ ಕರ್ಣ ತಾಳಾರಿ ನಾ ಮಾಧುರೇ ಚಂದ ತಾಳಾರಿ ನಾ ಮಾಧುರೇ